ಅಕ್ಕರೆಯಿಂದ ಒಟ್ಟಿಗೆ ಬಾಳೋಣ, ಭಾರತ ಮಾತೆಗೆ ನಮ್ಮ ಪ್ರೀತಿಯ ತೋರೋಣ. ಕಟ್ಟೋಣ ನಾಡನ್ನು ಕಟ್ಟೋಣ, ನಾವು ನೀವು ಸೇರಿ ಒಂದಾಗಿ ಮುಟ್ಟೋಣ, ಮಾಡನು ಮುಟ್ಟೋಣ, ತಾಯಿಗಳೇ ಈ ನಾಡಿನ ಸೂರಾಗಿ, ತಾಯಿಗಳೇ ಈ ನಾಡಿನ ಸೂರಾಗಿ, ತಾಯಿಗಳೇ ಈ ನಾಡಿನ ಸೂರಾಗಿ. ಬಾಲನಂದನದ ಕಾರ್ಯಕ್ರಮ ಕೇಳಿದ್ರಲ್ಲ, ಗಾಯನದಲ್ಲಿ ಮೂಡಿಬಂದ ಧ್ವನಿಗಳು ಪೃಥ್ವಿ, ತನ್ವಿತಾ, ಮಾನಸ, ದಿವ್ಯಶ್ರೀ, ಮಧುರ, ಸುಕನ್ಯಾ, ರಿಫಾ, ಫಿಜಾ, ಮುಸ್ಕಾನ್ ಹಾಗೂ ಮೆಹತಾಜ್. ನಿರೂಪಣ ಧ್ವನಿಗಳು ವಿಸ್ಮಯ, ದೀಕ್ಷಿತ, ಅನ್ನಪೂರ್ಣ, ದ್ರಾಕ್ಷಾಯಿಣಿ, ಇಂಚರ ಹಾಗೂ ಅರ್ಬಿನ್. ನಾವೆಲ್ಲರೂ ಹಾಸನದ ಪ್ರಧಾನ ಶಾಲೆಯ 9 ಹಾಗೂ 8 ತರಗತಿಯ ವಿದ್ಯಾರ್ಥಿನಿಯರು. ಪರಿಕಲ್ಪನೆ ಹಾಗೂ ನಿರ್ದೇಶನ ವಿದ್ವಾನ್ BNS ಮುರುಳಿ. ಮಾರ್ಗದರ್ಶನ ಉಪಪ್ರಾಂಶುಪಾಲರಾದ ಶ್ರೀ ಮಂಜುನಾಥ್ ಸರ್ ಹಾಗೂ ಎಲ್ಲಾ ಶಿಕ್ಷಕ ವೃಂದದವರು. ಇದುವರೆಗೂ ಹಾಸನ ಆಕಾಶವಾಣಿ FM ಕೇಂದ್ರದಿಂದ ಬಾಲನಂದನ ಪ್ರಸಾರವಾಯಿತು. FM ಕಂಪನಾಂಗ 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ನಿಮ್ಮ ನೆಚ್ಚಿನ ಹಾಸನ ಆಕಾಶವಾಣಿ ಕೇಂದ್ರ. ನೇರ ಪ್ರಸಾರದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಿಮ್ಮ ಮೋಸ್ಟ್ ಫೇವರೇಟ್ ಆರ್ಜೆ ಯಶಸ್ವಿನಿ ಜೆ ಜೊತೆ, ಇಂದಿನ ವಿಷಯವಾದ ಮೋಜಿನ ಗಣಿತ ಫನ್ ಮ್ಯಾಥಮೆಟಿಕ್ಸ್ ಜೊತೆ. ಹಲೋ ಆಕಾಶವಾಣಿ. ಹಲೋ ನಮಸ್ಕಾರ, ಯಾರಿದು? ವಾಚಿಯಲ್ಲಿಂದ ಭೈರವಿ. ಹಾಯ್ ಭೈರವಿ, ಎಷ್ಟನೇ ಕ್ಲಾಸ್ ನೀವು? 7th standard. 7th standard. ನಾಳೆ 8 ಮಕ್ಕಳಿಗೆ ಏನ್ ಬರುತ್ತೆ ಹೇಳು ಭೈರವಿ. ಚಿನ್ನರ ಚಿಲಿಪಿಲಿ. ಎಸ್, ನೀವು ಫೋನ್ ಮಾಡ್ತೀರಾ? ಓಕೆ ಭೈರವಿ, ರುಮಾನ ಹಾಕ್ತಾ ಇರ್ತಾರೆ ಅನ್ಸುತ್ತೆ, ನಾಳೆ ಫೋನ್ ಮಾಡು. ಓಕೆನಾ? ಸರಿ ಭೈರವಿ, ಯಾವೂರು ಅಂತ ಹೇಳ್ದೆ ನೀನು? ವಾಚಿಯಲ್ಲಿ. ಓಕೆ, ಎಲ್ಲಿ ಬರುತ್ತೆ ಅದು? ತಿಪ್ಟೂರು ತಾಲೂಕು ತುಮಕೂರು ಜಿಲ್ಲೆ. ತಿಪ್ಟೂರು ತಾಲೂಕು ತುಮಕೂರು ಜಿಲ್ಲೆ. ಸರಿ ಭೈರವಿ, ನಿನ್ಗೆ ಒಂದ್ ಕ್ವೆಶನ್ ಕೇಳಲಾ? ನಿನ್ ಫೇವ್ರೇಟ್ ಸಬ್ಜೆಕ್ಟ್ ಯಾವ್ದು? ಕನ್ನಡ. ಕನ್ನಡ, ಆದ್ರೆ ನಾನ್ ಕೇಳ್ತಾ ಇರೋದು ಕನ್ನಡದಲ್ಲೇ, ಸ್ವಲ್ಪ ಮ್ಯಾಥ್ಸ್ ತರ ಇರುತ್ತೆ. ಓಕೆನಾ, ಕೇಳಿಸ್ಕೋಬೇಕೀಗ. ರಾಮನ ತಾಯಿಗೆ 3 ಜನ ಮಕ್ಕಳು, ಒಬ್ಬನ ಹೆಸರು ಬ್ರಹ್ಮ, ಇನ್ನೊಬ್ಬನ ಹೆಸರು ವಿಷ್ಣು, ಮೂರನೆಯವನ ಹೆಸರು ಏನು? ರಾಮ. ವೆರಿ ಗುಡ್, ಹೇಗ್ ಗೊತ್ತಾಯ್ತು? ರಾಮನ ತಾಯಿ. ಹಾ, ನಾನಿಲ್ಲಿ ಬ್ರಹ್ಮ ವಿಷ್ಣು ಸುಮ್ನೆ ಮಹೇಶ್ವರ ಅಂದ್ಬಿಡ್ತೀಯ ಅನ್ಕೊಂಡೆ ಭೈರವಿ. ನಿಮ್ ಹೆಸರು ಚೆನ್ನಾಗಿದೆ ಭೈರವಿ. ಎಷ್ಟನೇ ಕ್ಲಾಸ್ ನೀವು? 7th standard. ಇನ್ನೊಂದ್ ಕ್ವೆಶನ್ ಕೇಳಲ ಭೈರವಿಗೆ? 3 ದೋಸೆಯನ್ನು ಅಣ್ಣ ತಮ್ಮಂದಿರಿಬ್ಬರಲ್ಲಿ ಹರಿಯದೆ ಹೇಗಂಚೋದಪ್ಪ? ಗೊತ್ತಾಗ್ತಿಲ್ಲ. ಏಕೆ ಗೊತ್ತಾಗುತ್ತೆ, ಗೊತ್ತಾಗುತ್ತೆ, ಯೋಚನೆ ಮಾಡ್ಬೇಕು. ಸರಿ ಭೈರವಿ, ಬೇರೆಯವ್ರನ್ನ ಕೇಳಲಾ? ಥ್ಯಾಂಕ್ ಯು ಕರೆ ಮಾಡಿದಕ್ಕೆ. ಥ್ಯಾಂಕ್ ಯು. ಹಲೋ ಹಾಸನ ಆಕಾಶವಾಣಿ. ಹಲೋ ನಮಸ್ತೆ ಮೇಡಮ್. ನಮಸ್ತೆ, ಯಾರಿದು? ನಾ ಕವಿತಾ ಜಗದೀಶ್ ಅಂತ, ಸಿಕೆರೆ ತಾಲೂಕು ಎಸ್ಮಾಕ್ನಳ್ಳಿಯಿಂದ. ಹಲೋ ಕವಿತಾ ಅವರೇ, ಕಾಫಿ ಆಯ್ತಾ? ಕಾಫಿ ಆಯ್ತು ಮೇಡಮ್. ಏನ್ ಮಾಡ್ತಾ ಇದ್ರಿ? ಅಡಿಗೆ ರೆಡಿ ಮಾಡ್ತಾ ಇದ್ದೆ. ಇಷ್ಟು ಬೇಗ? ಮಳೆ ಸೋನೆ ಬರ್ತಿತ್ತು, ಕರೆಂಟ್ ಹೋಗ್ಬಿಡುತ್ತೆ ಅಂತ. ಹೋ, ಕರೆಂಟ್ ಹೋಗ್ಬಿಡುತ್ತೆ ಅಂತ ಈಗ್ಲೇ ಮಾಡ್ತಿದ್ದೀರಾ? ಸರಿ ಕವಿತಾ ಅವರೇ, ಈಗ ನಿಮಗೆ ಕ್ವೆಶನ್ ಕೇಳಲಾ? ಮೋಜಿನ ಗಣಿತ. ಅದಕ್ಕಿಂತ ಮುಂಚೆ ನಮ್ ಲಿಸ್ನರ್ಸ್ಗೆ ಒಂದ್ಸರಿ ಫೋನ್ ನಂಬರ್ಸ್ ಹೇಳ್ಬಿಡಿ ಹಾಸನ ಆಕಾಶವಾಣಿ ನೀವೇ. ಆಯ್ತು, ಓಕೆ ಹೇಳಿ ಹೇಳಿ, ನೀವೇ ಹೇಳಿ. ನಂಬರ್ ಇಲ್ಲ. ಹಾ ಹೇಳಿ. 08172 ಕರೆಕ್ಟ್. 246258 ಇನ್ನೊಂದು ಇನ್ನೊಂದು ನಾನು ಹೇಳ್ತೀನಿ 08172 246289. ಸರಿ ಕವಿತಾ ಅವರೇ, ನಿಮ್ಗೋಸ್ಕರ ಕ್ವೆಶನ್ ಬರ್ತಾ ಇದೆ. ಮೂರು ದೋಸೆಯನ್ನು ಅಣ್ಣ ತಮ್ಮದಿರಿಬ್ಬರಲ್ಲಿ ಹರಿಯದೆ ಹೇಗಂಚೋದು? ಮೂರು ದೋಸೆ ಒಂದ್ ದೋಸೆನ ಮೂರು ಜನ ಹಾ ಒಬ್ಬೊಬ್ರೆ ಒಂದೊಂದೇ ತಿಂತಾರೆ. ಹೇಗೆ ಅಣ್ಣ ತಮ್ಮಂದಿರಿಬ್ರಲ್ಲಿ ಅಂತ ಹೇಳ್ತಿದೀನಲ್ಲ, ಒಂದ್ರಲ್ಲಿ ತಿನ್ನಲ್ಲ. ಹಾ ಒಂದೊಂದೇ ಒಬ್ಬೊಬ್ರು ಒಂದೊಂದ್ ತಿಂತಾರೆ. ಹೆಂಗೆ ಅಣ್ಣ ತಮ್ಮಂದಿರಿಬ್ರು ತಾನೇ ಇರೋದಲ್ಲಿ? ಹೌದು. ಮತ್ತೆ ನೀವ್ ಹೇಗೆ ಅರ್ಥ ಮಾಡ್ಕೊಂಡ್ರಿ ಹೇಳಿ? ಕರೆಕ್ಟ್ ಕರೆಕ್ಟ್ ಕವಿತಾ ಅವರೇ, ಅಣ್ಣ ತಮ್ಮಂದಿರಿಬ್ಬರಲ್ಲಿ ಅಂತ ಹೇಳಿದ್ದೆ ಅಲ್ವಾ. ಸೊ ಅಣ್ಣ ಒಬ್ಬ ಇದಾನೆ, ಅಣ್ಣಂಗೆ ಇಬ್ರು ತಮ್ಮಂದಿರು, ಮೂರ್ ಜನ ಟೋಟಲ್ ಇದಾರೆ, ಮೂರ್ ದೋಸೆ ಇದೆ, ಹರಿಯೋ ಅವಶ್ಯಕತೆ ಏನಿಲ್ಲ, ಒಬ್ಬೊಬ್ರಿಗೆ ಒಂದೊಂದ್ ಹಂಚ್ತೀವಿ. ವೆರಿ ಗುಡ್ ಕವಿತಾ ಅವರೇ, ನೆಕ್ಸ್ಟ್ ಕ್ವೆಶನ್ ಕೇಳಲ? ಕೇಳಿ. 9 ಬೆಂಕಿ ಕಡ್ಡಿ ಇದೆ ನಿಮ್ಮ ಹತ್ರ ಈಗ, ಆಯ್ತಾ? ಅದ್ರಿಂದ ಇಂಗ್ಲಿಷಿನ 10 ರಚಿಸಬೇಕು ನೀವು. ಹೇಗೆ ರಚನೆ ಮಾಡ್ತೀರಾ? ಹಾ ಇಂಗ್ಲಿಷಿನ 10 ಇದನ್ನ ರಚಿಸಬೇಕು. ಇಂಗ್ಲಿಷ್ ಅಲ್ಲಿ 10 ಒಂದ್ ಬೆಂಕಿ ಬಣ್ಣ ಸೇರ್ಸಿ, ಬೆಂಕಿ ಕಡ್ಡಿಗಳು 9, ಒಂದ್ ಪಟ್ನ. ಇಂಗ್ಲಿಷಿನ 10 ಅಂತ ರಚನೆ ಮಾಡ್ಬೇಕಾದ್ರೆ. ಓಕೆ ಕವಿತಾ ಅವರೇ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಇಯರ್ ಮಾಡ್ತಾನೆ ನೋಡೋಣ. ಹಲೋ ಹಾಸನ ಆಕಾಶವಾಣಿ. ಓ ಕರೆ ಕಟ್ ಆಗಿದೆ. ಹಲೋ ಹಲೋ ಹಲೋ, ಯಾರು ಮಾತಾಡ್ತಿರೋದು? ನಾವು ಉಲ್ಲೇನಹಳ್ಳಿಯಿಂದ ನಾಗರತ್ನ ಅಂತ. ಹಲೋ ನಾಗರತ್ನ ಅವರೇ, ಏನ್ ಕೆಲಸ ಮಾಡ್ತಿರೋದು ನಾಗರತ್ನ ಅವರು? ನಾವು ರೈತರು. ಮತ್ತೆ ರೇಷನ್ ಅಂಗಡಿ ಇದೆ ಮೇಡಮ್, ಕೂತ್ಕೊಂಡು ಇವತ್ತೇ ಫಸ್ಟ್ ನನ್ನ ಲೈಫ್ ಅಲ್ಲಿ ಟ್ರೈ ಮಾಡಿದ್ದು. ಲೈಫ್ ಅಲ್ಲಿ ಫಸ್ಟ್ ಟೈಮ್ ಟ್ರೈ ಮಾಡಿದೀರಾ? ಈಗ ನೀವು ಸೆಕೆಂಡ್ ಸಲ ನಂಬರ್ ಹೇಳಿದ್ರಲ್ಲ, ಹಾಗಾಗಿ ತಡಿ ನಾವ್ಯಾಕ್ ಟ್ರೈ ಮಾಡಬಾರ್ದು ಅಂತ ಟ್ರೈ ಮಾಡಿದೆ ಮೇಡಮ್. ಮಾಡ್ತಾ ಇರ್ಬೇಕು, ನಾಳೆ ಹೇಮಕೂಟಕ್ಕೂ ನೀವು ಟ್ರೈ ಮಾಡ್ತಾ ಇರ್ಬೇಕು. ಓಕೆ ಓಕೆ ಮೇಡಮ್. ಅರೇ ಅದೇ TEN ಅಂತ ಮಾಡ್ಬೋದಲ್ವಾ ಮೇಡಮ್? ಅರೇ TEN ಅಷ್ಟು ಬರೆಯೋಕೆ ಟೀಗೆ ಎಷ್ಟು ಬೇಕು ಹೇಳಿ? 2 ಬೆಂಕಿ ಕಡ್ಡಿ ಸಾಕು. ಹೀಗೆ 4 ಬೇಕಾಗುತ್ತೆ. 4 + 2 6 ಆಯ್ತು. ಇನ್ ಮೂರ್ ಬೆಂಕಿ ಕಡ್ಡಿಯಲ್ಲಿ ಎನ್ ಮಾಡ್ಬೋದಲ್ಲ ಮೂರಲ್ಲಿ? ಕರೆಕ್ಟ್. 9 ಕಡ್ಡಿಯಿಂದ ಇಂಗ್ಲಿಷ್ನ 10 ರಚಿಸಬೇಕು ಅಂದ್ರೆ TEN ಅಂತ ಬರೆದ್ರೆ ಸಾಕು. ಹೌದು ಮೇಡಮ್. ಓಕೆ ಈಗ ನಾಗರತ್ನ ಅವರಿಗೆ, ನಾಗರತ್ನ ಅಲ್ಲ ನಾಗರತ್ನ, ಇನ್ನೊಂದು ಕ್ವೆಶನ್ ಕೇಳ್ತೀನಿ. ಕೇಳಿ ಮೇಡಮ್. ಅರೆ ಈಗ ಒಂದ್ ಮ್ಯಾಥ್ಸ್ ಈಕ್ವೇಶನ್ ಕೊಡ್ತೀನಿ, ಸಮೀಕರಣ ಕೊಡ್ತೀನಿ, ಅಲ್ಲೇ ಪೆನ್ ಪೇಪರ್ ಇದ್ರೆ ಬರ್ಕೊಳ್ಳಿ, ಇಲ್ಲ ಹಂಗೆ ಕ್ಯಾಲ್ಕುಲೇಟ್ ಮಾಡ್ಬೋದು, ಅಷ್ಟೊಂದ್ ಕಷ್ಟ ಏನಿಲ್ಲ. 3 + 3 × 3 − 3 − 3 + 3 ಎಷ್ಟಾಗುತ್ತೆ ಆನ್ಸರ್? ಈಗ ಸಡನ್ ಆಗಿ ಹೇಳ್ಬೇಕು, ಸಡನ್ ಆಗಿ ಹೇಳ್ಬೇಕು. 1, 2, 3, 4, 5, 6, 9, 7, 8, 9, 10 ತಪ್ಪಾಗಿದೆ ನಿಮ್ಮ ಉತ್ತರ, ನಿಮ್ಮ ಉತ್ತರ ತಪ್ಪಾಗಿದೆ ನಾಗರತ್ನ ಅವರೇ. ನೆಕ್ಸ್ಟ್ ಅವ್ರು ಏನ್ ಹೇಳ್ತಾರೆ ಕೇಳಿಸ್ಕೊಳ್ಳೋಣ. ಓಕೆ ಹೀಗೆ ಆಕಾಶವಾಣಿ ಕೇಳ್ತಾ ಇರಿ ಆಯ್ತಾ, ಫೋನ್ ಮಾಡ್ತಾ ಇರ್ಬೇಕು ನಾಗರತ್ನ ಅವ್ರು ಇವತ್ತಿಂದ. ಥ್ಯಾಂಕ್ ಯು ನಾಗರತ್ನ ಅವರೇ, ಬಾಯ್ ಬಾಯ್. ಹಲೋ ಹಾಸನ ಆಕಾಶವಾಣಿ. ಹಲೋ ನಮಸ್ಕಾರ ಮೇಡಮ್. ನಮಸ್ಕಾರ, ಇದು MP ರೇಣುಕಾ ಅಂತ. ರೇಣುಕಾ ಅವರು, ರೇಣುಕಾ ಅವರೇ, ಒಂದೇ ಒಂದು ಅಡ್ವರ್ಟೈಸ್ಮೆಂಟ್ ಪ್ಲೇ ಮಾಡ್ಬಿಟ್ಟು ಬಂದ್ಬಿಡೋಣ. ಆಯ್ತು ಮೇಡಮ್, ಲೈನಲ್ಲೇ ಇರಿ. ಆಯ್ತು. ಪ್ರಿಯ ಗ್ರಾಹಕರೇ, ದಸರಾ, ದೀಪಾವಳಿ ಹಾಗೂ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ನಿಮ್ಮ ಕುಟುಂಬದ ಎಲ್ಲರ ಬಟ್ಟೆಗಳು ಈಗ ಹಾಸನದ ಹೆಸರಾಂತ ಶ್ರೀ ಧನಲಕ್ಷ್ಮಿ ಟೆಕ್ಸ್ಟೈಲ್ಸ್ ಮತ್ತು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ಲಭ್ಯ. ಮಹಿಳೆಯರಿಗಾಗಿ ಕಾಂಚೀಪುರಂ ರೇಷ್ಮೆ ಸೀರೆಗಳು, ಮೈಸೂರು ಸಿಲ್ಕ್ಸ್, ಸಾಫ್ಟ್ ಸಿಲ್ಕ್ಸ್, ಡಿಸೈನರ್ ಸಾರೀಸ್, ರೆಡಿಮೇಡ್ ಟಾಪ್ಸ್, ಲೆಹೆಂಗಾ ಹಾಗೂ ಪುರುಷರಿಗಾಗಿ ಸೂಟಿಂಗ್ಸ್ ಮತ್ತು ಶರ್ಟಿಂಗ್ಸ್, ಮದುವೆ ಮುಂತಾದ ಶುಭ ಸಮಾರಂಭಕ್ಕೆ ಬೇಕಾದ ಎಲ್ಲ ಬಗೆಯ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಭೇಟಿ ಕೊಡಿ ಶ್ರೀ ಧನಲಕ್ಷ್ಮಿ ಟೆಕ್ಸ್ಟೈಲ್ಸ್ ಮತ್ತು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್, ಆಪೋಸಿಟ್ ಸುವರ್ಣ ಹೋಟೆಲ್, BM ರಸ್ತೆ,

ಪೇಜ್ ಅಲ್ಲಿ ಕೆಳಗ್ರೆ ಒಂದ್ ಪೇಜ್ ಅಥವಾ ಬೆಂಕಿ ಕಡ್ಡಿ ಏನಾದ್ರೂ ಒಂದ್ ಇಟ್ಕೊಂಡಿರಿ ಈಗ ಮಾಡ್ಬೇಕಿದ್ರು ಅಂತ ಹೇಳಿ. ಹಾ, ತಪ್ಪಾಗಿದೆ ರೇಣುಕ ಅವ್ರೆ, ಈಗ ಕೇಳ್ತಾ ಇದ್ರೆ ಗೊತ್ತಾಗುತ್ತೆ. ಓಕೆ, ಇಲ್ಲ ಸಿಂಪಲ್ ಮಿಸ್ಟೇಕ್ ಮಾಡಿದೀವ್ರಿ ಅಷ್ಟೇ. ಸೊ ಈ ಕ್ವೆಶನ್ ನ ಫಸ್ಟ್ ಬರ್ಕೋಬೇಕು, ಅವಾಗ್ಲೇ ಕರೆಕ್ಟ್ ಆಗಿ ಆನ್ಸರ್ ಗೊತ್ತಾಗದ್ರು ರೇಣುಕ ಅವ್ರೆ. ಓಕೆ, ಥ್ಯಾಂಕ್ ಯು ರೇಣುಕ ಅವ್ರೆ ಕರೆ ಮಾಡಿದಕ್ಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹಲೋ ಆಕಾಶವಾಣಿ, ನಮಸ್ಕಾರ, ಯಾರಿದು? ಹೆಸರೇನು? ಧ್ರುವ ಕುಮಾರ್. ಹಾಯ್ ಧ್ರುವ ಕುಮಾರ್ ಅವರೇ, ಜಾವಗಲಿಂದ ಮಾತಾಡ್ತಾ ಇದ್ದೀರಾ? ಹೌದು. ಈಗ ನಿಮ್ ಹಾಡನ್ನು ಪ್ರಸಾರ ಮಾಡಿದೀನಿ, ಯುಗ ಯುಗಗಳ ಸಾಗಲಿ ಅಂತ. ಸರಿ, ಖುಷಿಗೆ ಒಂದು ಮ್ಯಾಥ್ಸ್ ಈಕ್ವೇಶನ್ ಹೇಳಿದ್ದೆ, ಅದಕ್ಕೆ ಆನ್ಸರ್ ಗೊತ್ತಾಯ್ತಾ ಧ್ರುವ ಕುಮಾರ್ ಅವ್ರಿಗೆ? ಟ್ವೆಲ್ವ್. ಹೆಂಗೆ ಸರ್ ನೀವು ಜಿಂಕ್ ಚಾಕ್, ಸೂಪರ್, ಕರೆಕ್ಟ್ ಆಗಿದೆ ಉತ್ತರ. ಇನ್ನೊಂದು ಕ್ವೆಶನ್ ಕೇಳಲಾ? ಏನಿಕ್ ಟ್ವೆಲ್ವ್ ಆಗುತ್ತೆ ಅಂದ್ರೆ ಫಸ್ಟ್ ಮಲ್ಟಿಪ್ಲಿಕೇಶನ್ ನಾವು ಮಾಡ್ಬೇಕು, ಹೌದಲ್ವಾ? ಓಕೆ, ಸೊ ಈಗ ನೆಕ್ಸ್ಟ್ ಕ್ವೆಶನ್ ನಮ್ಮ ಧ್ರುವ ಕುಮಾರ್ ಅವರಿಗೆ, ಎರಡರ ಅರ್ಧ ಪ್ಲಸ್ ಎರಡು ಎಷ್ಟಾಗತ್ತೆ? ಎರಡರ ಅರ್ಧ ಪ್ಲಸ್ ಎರಡು ಎಷ್ಟಾಗತ್ತೆ ಉತ್ತರ? ಮೂರು. ಹಿಂಗೆ ಒಂದು. ವೆರಿ ಗುಡ್, ಪ್ಲಸ್ ಎರಡು. ಯಾವ ಸ್ಕೂಲ್ ಅಲ್ಲಿ ನೀವು ಓದಿರೋ ಧ್ರುವ ಕುಮಾರ್ ಅವರು? ಗವರ್ಮೆಂಟ್ ಸ್ಕೂಲ್ ಮಕ್ಕಳು ನಾನು ನೋಡಿದೀನಿ, ಮ್ಯಾಥ್ಸ್ ಅಲ್ಲಿ ತುಂಬಾ ಚುರುಕಿರ್ತಾರೆ. ಸರಿ ಧ್ರುವ ಕುಮಾರ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ರೆ, ಹೀಗೆ ಮಾಡ್ತಾ ಇರಿ. ಹಲೋ ಆಕಾಶವಾಣಿ, ನಮಸ್ಕಾರ, ಯಾರಿದು? ಹಂಸಿನಿ ಅಂತ. ಹಂಸಿನಿ? ಹಂಸಿನಿ. ಹಂಸಿನಿ ಎಲ್ಲಿಂದ ಮಾಡ್ತಾ ಇರೋದು ಹಂಸಿನಿ? ಹಾಸನ್. ಎಷ್ಟನೇ ಕ್ಲಾಸ್ ಹಂಸಿನಿ? ಫಸ್ಟ್ ಇಯರ್ ಬಿ. ಫಸ್ಟ್ ಇಯರ್ ಬಿ, ಯಾವ ಕಾಲೇಜ್ ಹಂಸಿನಿ? ರಾಜೀವ್. ರಾಜೀವ್ ಕಾಲೇಜ್, ಓಕೆ. ಯಾವ ಸ್ಟ್ರೀಮ್ ನಿಮ್ದು? ಯಾವ ಬ್ರಾಂಚ್? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೂಪರ್. ಚೆನ್ನಾಗಿರೋ ಕೋರ್ಸ್ ತಗೊಂಡಿದ್ದೀರ ಹಂಸಿನಿ. ಈಗ ಒಂದು ಅಡ್ವರ್ಟೈಸ್ಮೆಂಟ್ ಹಾಕ್ಬಿಡ್ತೀನಿ, ಆಮೇಲಿಂದ ನಿಮ್ ಜೊತೆ ಮಾತಾಡ್ತೀನಿ. ಇಸ್ ದಟ್ ಓಕೆ? ಓಕೆ ಮ್ಯಾಮ್, ಥ್ಯಾಂಕ್ ಯು. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ನಿಮ್ಮ ಮಕ್ಕಳ ಬೆಳವಣಿಗೆಯನ್ನ ಗಮನಿಸುತ್ತೀರಿ? ಕೈಕಾಲು ಸಣ್ಣ, ದಪ್ಪ ಹೊಟ್ಟೆ, ಮಾಂಸಖಂಡ ಸವಿಯುತ್ತಿರುವುದು, ಕಳೆಗೊಂದಿದ ಕೂದಲು, ನಿಶಕ್ತಿ, ಓದಿನಲ್ಲಿ ನಿರಾಸಕ್ತಿ, ಪದೇ ಪದೇ ರೋಗಕ್ಕೆ ತುತ್ತಾಗುವುದು, ವಯಸ್ಸಿಗೆ ತಕ್ಕಂತೆ ಬೆಳವಣಿಗೆ ಇಲ್ಲದಿರುವುದು, ಇಂತಹ ಲಕ್ಷಣಗಳು ಕಂಡು ಬಂದರೆ ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ನಿಮ್ಮ ಮಗುವನ್ನು ಕರೆತನ್ನಿ. ಪರೀಕ್ಷೆ, ಚಿಕಿತ್ಸೆ ಸಂಪೂರ್ಣ ಉಚಿತ. ಕಾಲಕ್ಕೆ ತಕ್ಕಂತೆ ವಯಸ್ಸಿಗೆ ಅನುಗುಣವಾಗಿ ನಿಮ್ಮ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡಿ, ನಿಮ್ಮ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಪ್ರಕಟಣೆ. ಹಲೋ ಅನ್ಸಿನಿ. ಹಲೋ. ಈಗ ನಿಮ್ಗೋಸ್ಕರ ಕ್ವೆಶನ್ ಕೇಳ್ತಾ ಇದ್ದೀನಿ. ನೀವು 50 ರಿಂದ 10 ಆಯ್ತಾ, ನಂಬರ್ 50 ಇಂದ ನಂಬರ್ 10 ಅನ್ನ ಎಷ್ಟು ಸಾರ್ತಿ ಕಳಿಬಹುದು? 50 ಇಂದ 10 ಹಾ, ಎಷ್ಟು ಸಾರ್ತಿ ಮೈನಸ್ ಮಾಡಬಹುದು? 50 ಇಂದ 10 ಅನ್ನ ಎಷ್ಟು ಬಾರಿ ಕಳೀತಾ ಹೋಗ್ಬೋದು? 5 ಸಾರ್ತಿನ. ಕರೆಕ್ಟ್. 10 ಟೈಮ್ಸ್ ಕಳಿಬಹುದಾ? ಫೀಲ್ ಫ್ರೀ ಹಂಸಿನಿ, ಈಸಿಯಾಗಿ ಯೋಚನೆ ಮಾಡಿ. ಈಸಿ ಇದೆ ಆನ್ಸರ್. 5 ತಪ್ಪು, 10 ತಪ್ಪು. ಇಲ್ಲ, ಸರಿ ಹಂಸಿನಿ. ಯಾವ ಕಾಲೇಜ್ ಪಿ ಯು ಓದಿದ್ ನೀವು? ಮಾಸ್ಟರ್ಸ್. ಓಕೆ ಹಂಸಿನಿ, ಕೇಳಿಸ್ಕೊತೀರಿ ಏನ್ ಆನ್ಸರ್ ಅಂತ ಗೊತ್ತಾಗುತ್ತೆ. ಆಯ್ತಾ, ಟೆನ್ಷನ್ ಅಲ್ಲಿ ಇದ್ರ ಅಷ್ಟೇ, ಇಲ್ಲಾಂದ್ರೆ ನಿಮಗೆ ಗೊತ್ತಿತ್ತು ಆನ್ಸರ್ ಇದು. ಓಕೆ ಪುಟ್ಟ, ಬಾಯ್ ಬಾಯ್. ಹಲೋ, ಹಾಸನ ಆಕಾಶವಾಣಿ. ಹಲೋ ಹಲೋ, ನಮಸ್ಕಾರ, ಯಾರಿದು ಮಾತಾಡ್ತಿರೋದು? ಶಾಂತಿನಗರದಿಂದ ಯಶೋಧಾ. ಹಾಯ್ ಯಶೋಧಾ ಅವರೇ, ಶಾಂತಿನಗರದಲ್ಲಿ ಇರೋದಾ ನೀವು? ಹಾಯ್, ನಾನು ಶಾಂತಿನಗರದ ಯಶಸ್ವಿನಿ, ನೀವು ಶಾಂತಿನಗರದ ಯಶೋಧಾ. ಸರಿ ಯಶೋಧಾ ಅವರೇ, ನಿಮ್ಗೋಸ್ಕರ ನಮ್ಮ ಹಂಸಿನಿ ಅವರು ಬಿಟ್ಟಿರೋ ಕ್ವೆಶನ್ ನಿಮ್ಗೆ ಬರ್ತಾ ಇದೆ ಅಲ್ವಾ? ಐವತ್ತರಲ್ಲಿ ಹತ್ತನ್ನ ಎಷ್ಟು ಸರಿ ಕಳಿಬಹುದು ಅಂತ. ಹೌದು, ಐವತ್ತರಲ್ಲಿ ಹತ್ತನ್ನ ಒಂದ್ ಸರಿ ಮಾತ್ರ ಕಳಿಬಹುದು, ಆಮೇಲೆ ಅದು 40 ಆಗುತ್ತೆ. ವೆರಿ ಗುಡ್, ನಮ್ಮ ಹಂಸಿನಿ ಅವರಿಗೂ ಇದನ್ನ ಗೊತ್ತಾಗಿರುತ್ತೆ, ಪಾಪ ಈಗ ಯೋಚನೆ ಮಾಡಿರ್ತಾರೆ. ತಕ್ಷಣಕ್ಕೆ ಫ್ಲಾಶ್ ಆಗೋದಿಲ್ಲ, ಬೇರೆಯವ್ರನ್ನ ಕೇಳ್ಬೇಕಾದ್ರೆ ನಮಗ್ ಫ್ಲಾಶ್ ಆಗುತ್ತೆ. ಹೌದು, ಐವತ್ತರಿಂದ ಹತ್ತನ್ನ ಒಂದೇ ಸರಿ ಕಳಿಬಹುದು, ಯಾಕೆಂದ್ರೆ ಒಂದ್ ಸರಿ ಕಳೆದಾದ್ಮೇಲೆ ಅದ್ ಏನಾಗ್ಬಿಟ್ಟಿರುತ್ತೆ ಹಂಸಿನಿ? 40 ಆಗ್ಬಿಟ್ಟಿರುತ್ತೆ. ಹೌದಲ್ವಾ? ನಮ್ಮ ಯಶೋಧ ಅವ್ರು ಕರೆಕ್ಟ್ ಆಗಿ ಹೇಳಿದ್ರು. ಈಗ ಯಶೋಧ ಅವ್ರಿಗೆ ಇನ್ನೊಂದ್ ಕ್ವೆಶನ್ ಬರ್ತಾ ಇದೆ. ಈಗ ನಿಮ್ ಸ್ಮಾರ್ಟ್ ಫೋನ್ ನ ನಿಮ್ದು ಅಥವಾ ನಾರ್ಮಲ್ ಕೀಪ್ಯಾಡ್? ಓಕೆ, ಸ್ಮಾರ್ಟ್ ಫೋನ್ ಅಲ್ಲಿ ನಂಬರ್ ಪ್ಯಾಡ್ ಬರುತ್ತಲ್ವಾ? ಈಗ ಅದನ್ನ ನೀವು ಇಮ್ಯಾಜಿನೇಷನ್ ತಗೋಬೇಕು. ಓಕೆ, ಅಲ್ಲಿರೋ ನಂಬರ್ಸ್ ನೆಲ್ಲ ಮಲ್ಟಿಪ್ಲೈ ಮಾಡಿ ನನ್ಗೆ ಆನ್ಸರ್ ಹೇಳಿ ಬೇಗ. 5 seconds ಟೈಮ್ ಇದೆ. 1, 3, 4, 5. ಇನ್ 5 seconds ಎಕ್ಸ್ಟ್ರಾ ಕೊಡ್ತೀನಿ. ಹೇಳಿದ್ನಲ್ಲ ಕ್ವೆಶನ್. ಅದಿಷ್ಟು ಮಲ್ಟಿಪ್ಲೈ ಮಾಡ್ಬೇಕಾ? ಹೌದು, ಅಲ್ಲಿರೋ ನಂಬರ್ ಪ್ಯಾಡ್ ಅಲ್ಲಿ 3, 4, 6, 4, 25, 120, 126, 126, 700, 720, 720 × 7. ತುಂಬಾ ಕಷ್ಟ ಇದೆ. ಈಗ ಮತ್ತೆ ಹಂಸಿನಿ ಬರ್ಬೇಕನ್ಸುತ್ತೆ. 49, 50, 40, 50, 40, 50, 40, 50, 40, 50, 40, 50, 40, 50, 40, 50, 40, 50, 40, 50, 40, 50, 40, 50, 40, 50, 40, 50, 40, 50, 40, 50, 40, 50, 40, 50, 40, 50, 40, 50, 40, 50, 40, 50, 40, 50, 40, 50, 40, 50, 40, 50, 40, 50, 40, 50, 40, 50, 40, 50, 40, 50, 40, 50, 40, 50, 40, 50, 40, 50, 40, 50, 40, 50, 40, 50, 40, 50, 40, 50, 40, 50, 40, 50, 40, 50, 40, 50, 40, 50, 40, 50, 40, 50, 40, 50, 40, 50, 40, 50, 40, 50, 40, 50, 40, 50, 40, 50, 40, 50, 40, 50, 40, 50, 40, 50, 40, 50, 40, 50, 40, 50, 40, 50, 40, 50, 40 ಕೆಳಗಡೆ ಇರೋನಲ್ಲಿ ಕೀಪ್ಯಾಡ್ ಅಲ್ಲಿ ಮಧ್ಯದಲ್ಲಿ ಒಬ್ರು ಇದಾರಲ್ವಾ, ಯಾರವರು ಕೆಳಗಡೆ ಇರೋ ಫುಲ್ಲು? ನಮ್ ಬಿಗ್ ಬಾಸ್ ಇದಾರ ನೋಡಿ, ಜೀರೋ ಸೊನ್ನೆ ಮಧ್ಯದಲ್ಲಿ ಇಲ್ಲ, ಸೊನ್ನೆ ಇದಾರಲ್ಲ ಮಧ್ಯದಲ್ಲಿ, ಕೀಪ್ಯಾಡ್ ಮಧ್ಯದಲ್ಲಿ, ಕೊನೆಯಲ್ಲಿ ಕೊನೆ ಸಾಲಿನ ಮಧ್ಯದಲ್ಲಿ ನಮ್ ಬಿಗ್ ಬಾಸ್ ಇದಾರ ನೋಡಿ, ಸೊನ್ನೆ ಇಲ್ವಾ? 1 2 3 4 5 6 ಮಧ್ಯದಲ್ಲಿ 5 ಸೆಂಟರ್ ಅಲ್ಲಿ. ಆಯ್ತು, ಕೀಪ್ಯಾಡ್ ಲಾಸ್ಟ್ ಕೊನೆ ಲೈನ್ ನೋಡಿ, ಕೊನೆ ಲೈನ್ ಅಲ್ಲಿ ಒಂದು ಸ್ಟಾರ್, ಒಂದು ಜೀರೋ, ಒಂದು ಹ್ಯಾಶ್. ಹಾ, ನೀವೆಷ್ಟೆಲ್ಲ ಮೇಲ್ಗಡೆ ಅವ್ರನ್ನೆಲ್ಲ ಮಲ್ಟಿಪ್ಲೈ ಮಾಡಿ ಕೊನೆಗ್ ಬಂದು ಜೀರೋ ನೋಡಿದ್ರೆ ಅವ್ರೆಲ್ಲಾರನು ಜೀರೋ ಮಾಡ್ತಾರೆ. ಸರಿ ಯಶ್ವರ್ ಚೆನ್ನಾಗಿತ್ತು ನಿಮ್ ಜೊತೆ ಆಟ ಆಡಿದ್ದು ನನ್ಗೆ. ಮಲ್ಟಿಪ್ಲೈ ಆದ್ಮೇಲೆ ಜೀರೋ. ಹಾ ನೋಡಿದ್ರಾ ಎಲ್ಲಿಟ್ಟಿದೀವಿ ಆಪ್. ಸರಿ ಯಶ್ವರ್ ಅವ್ರೆ, ನೆಕ್ಸ್ಟ್ ಯಾರು ಫೋನ್ ಮಾಡ್ತೀಯ ನೋಡೋಣ. ಥ್ಯಾಂಕ್ ಯು, ಹೀಗೆ ಕರೆ ಮಾಡ್ತೀರಿ. ಬಾಯ್ ಬಾಯ್. ಹಲೋ, ಹಾಸನ ಆಕಾಶವಾಣಿ. ನಮಸ್ತೆ ಮೇಡಮ್. ನಮಸ್ತೆ, ಯಾರಿದು? ನಾನು ಶ್ರೀನಿವಾಸ ಜಿಪಿ ಅಂತ ಹೇಳಿ, ಶ್ರೀರಂಗಪಟ್ಟಣ ತಾಲೂಕು ಗೊಬ್ಬರಗಲ ಗ್ರಾಮದಿಂದ. ಶ್ರೀರಂಗಪಟ್ಟಣ ಇಂದನು ಹಾಸನ ಆಕಾಶವಾಣಿ ಕೇಳ್ತೀರಾ? ಹಾ, ಆನ್ಲೈನ್ ಅಲ್ಲಿ ಇದೊಂದು ಪ್ರೋಗ್ರಾಮ್ ಕೇಳ್ತೀವಿ. ಆನ್ಲೈನ್ ಅಲ್ಲಿ ಹೇಗ್ ಕೇಳ್ತೀರಾ ಶ್ರೀನಿವಾಸ್ ಅವರೇ? ಮೇಡಮ್ ಆಪ್ ಐತೆ. ಹಾ, ಯಾವ ಆಪ್? ಆಲ್ ಇನ್ ರೇಡಿ ಅನ್ನೋದು ಒಂದು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ನ್ಯೂಸ್ ಆನ್ ಏರ್ ಅಂತ ಒಂದು ಆಪ್ ಇದೆ ಅಲ್ವಾ? ಹಾ ಹೌದು ಮೇಡಮ್. ನ್ಯೂಸ್ ಆನ್ ಏರ್ ತಾನೇ ನೀವು ಯೂಸ್ ಮಾಡೋದು? ಇಲ್ಲ ಮೇಡಮ್, ಆಲ್ ಇಂಡಿಯಾ ರೇಡಿಯೋ ಆಪ್ ಅಲ್ಲಿ ಬರುತ್ತೆ. ಆಲ್ ಇಂಡಿಯಾ ರೇಡಿಯೋ ಅಂತ ಒಂದು ಆಪ್ ಇದೆಯಾ? ಹಾ ಹೌದು. ಓಕೆ, ಅದು ಬಿಟ್ಟು ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ನ್ಯೂಸ್ ಆನ್ ಏರ್ ಅಂತ ಒಂದು ಆಪ್ ಇದೆ, ಅದನ್ನು ಕೂಡ ಡೌನ್ಲೋಡ್ ಮಾಡಿದ್ರೆ ಎಲ್ಲಾ ಪ್ರಸಾರ ಭಾರತಿ ಚಾನೆಲ್ಸ್, ದೂರದರ್ಶನ್ ಚಾನೆಲ್ ಇದೆಲ್ಲ ಬರುತ್ತೆ ಆ ಆಪ್ ಅಲ್ಲಿ. ಓಕೆ ಸರಿ, ಶ್ರೀನಿವಾಸ್ ಅವರಲ್ವಾ ನಿಮ್ಮ ಹೆಸರು? ನಿಮ್ಗೋಸ್ಕರ ಕ್ವೆಶನ್ ಕೇಳ್ತಾ ಇದ್ದೀನಿ ಇವತ್ತು, ಮೋಜಿನ ಗಣಿತ. ಹಾ ಕೇಳಿಸ್ತಿದ್ಯಾ? ಓಕೆ ಕೇಳಿಸ್ಕೊಳ್ಳಿ ಶ್ರೀನಿವಾಸ್ ಅವರೇ. ಕೂಲ್ ಆಗಿದ್ದೀರಾ ಈಗ? ಕಾಫಿ ಆಯ್ತಾ ನಿಮ್ದು? ಇಲ್ಲ ಇಲ್ಲ ಶ್ರೀನಿವಾಸ್ ಅವರೇ, ಕೊಡ್ತಿಲ್ಲ ನಾನು. ಈಗ ನಿಮ್ಗೋಸ್ಕರ ಕ್ವೆಶನ್ ನಂಬರ್ 8 ಇದೆಯಲ್ವಾ, ನಂಬರ್ 8, ಅದನ್ನ ನಿಖರವಾಗಿ 8 ಸಾರ್ತಿ ಬಳಸಬೇಕು. 8 ಸಾರ್ತಿ ಬಳಸಿ 1000 ಸಾವಿರ, 1000 ಆಗುವ ರೀತಿ ಮಾಡಬೇಕು. ಹೇಗ್ ಮಾಡ್ತೀರಾ? ಒಂದು ಈಕ್ವೇಶನ್ ಬರೀಬೇಕು, ಆ ಈಕ್ವೇಶನ್ ಅಲ್ಲಿ ಬರೀ ಪ್ಲಸ್ ಮಾಡ್ತಾ ಇರಬೇಕು. 8 8 ಸಾರ್ತಿ ಬಳಸಿ 1000 ಆನ್ಸರ್ ಬರೋ ತರ ಮಾಡಬೇಕು. ಆ ಈಕ್ವೇಶನ್ ಅಲ್ಲಿ ಬರೀ ಪ್ಲಸ್ ಕೂಡಿಸೋದು ಮಾತ್ರ ಆಪರೇಷನ್ ನಡಿಬೇಕು. ಹೇಗ್ ಮಾಡಬಹುದು? ಸಡನ್ ಆಗಿ ಗೊತ್ತಾಗ್ತಾ ಇಲ್ಲ. ಯೋಚನೆ ಮಾಡಿ, ಯೋಚನೆ ಮಾಡಿ. ಇನ್ನೊಂದು ಕ್ವಶನ್ ಕೇಳಲಾ, ಅದನ್ನ ಯೋಚನೆ ಮಾಡ್ತಾ ಇರಿ. ಒಂದ್ ಪಾರ್ಟ್ ಆಫ್ ತಲೆ ಅದನ್ನ ಯೋಚನೆ ಮಾಡ್ತಾ ಇರ್ಲಿ, ಇನ್ನೊಂದು ಹೇಳ್ತೀನಿ ನೋಡಿ. ಒಂದು ಪೌಂಡ್ ಕಲ್ಲು ಅಥವಾ ಬಂಡೆಗಲ್ಲಿರುತ್ತೆ, ಒಂದು ಪೌಂಡ್ ಕಲ್ಲು, ಒಂದ್ ಪೌಂಡ್ ಅತ್ತಿ ಇದೆ, ಇದು ಎರಡರಲ್ಲಿ ತುಂಬಾ ಭಾರವಾಗಿರೋದು ಯಾವ್ದು? ಸರಿ, ಈಗ ಕೇಳಿಸ್ತಿದ್ಯಾ? ಸರಿ, ಒಂದ್ ಪೌಂಡ್ ಬಂಡೆಗಲ್ಲಿದೆ, ಇನ್ನೊಂದು ಪೌಂಡ್ ಹತ್ತಿ ಇದೆ, ಹತ್ತಿ ಕಾಟನ್, ಇದೆರಡರಲ್ಲಿ ಯಾವ್ದು ತುಂಬಾ ಭಾರ ಆಗಿರುತ್ತೆ? ಬಂಡೆನೆ ಭಾರ ಆಗಿರುತ್ತಾ? ಸರಿ, ಈಗ ನೆಕ್ಸ್ಟ್ ಇರೋರು ಯಾರು ಏನ್ ಹೇಳ್ತಾರೆ ನೋಡೋಣ. ಸರಿ, ನೀವೆರಡು ಉತ್ತರ ತಪ್ಪಾಗಿದೆ, ಒಂದನೇದಕ್ಕೆ ಹೇಳಿಲ್ಲ, ಎರಡನೇದು ಉತ್ತರ ತಪ್ಪಾಗಿದೆ, ಕೇಳಿಸ್ಕೊತಾ ಇರಿ ಏನು ಅಂತ. ಓಕೆ, ಥ್ಯಾಂಕ್ ಯು ಫೋನ್ ಮಾಡಿದ್ದಕ್ಕೆ. ಹಲೋ, ಕರೆ ಕಟ್ ಆಗಿದೆ. ನಮ್ಮ ನೆಕ್ಸ್ಟ್ ಕಾಲರ್ ಯಾರು ನೋಡೋಣ. ಹಲೋ, ಹಾಸನ ಆಕಾಶವಾಣಿ. ಹಲೋ, ನಮಸ್ಕಾರ, ಯಾರಿದು? ವರ್ಷಿಣಿ. ವರ್ಷಿಣಿ ಎಲ್ಲಿಂದ? ಹಾಸನಿಂದ. ಯಾವ ಏರಿಯಾ? ವಿದ್ಯುತ್ ನಗರ್. ವಿದ್ಯುತ್ ನಗರ್, ಇಲ್ಲೇ ನಮ್ಮ ಆಕಾಶವಾಣಿ ಎದುರುಗೆ. ಸರಿ ವರ್ಷಿಣಿ, ಏನ್ ಓದ್ತಾ ಇರೋದು ನೀವು? ಏತ್ ಸ್ಟ್ಯಾಂಡರ್ಡ್. ಯಾವ ಸ್ಕೂಲ್? ಎಸ್ ಆರ್ ಎಸ್ ಪ್ರಜ್ಞಾ. ಓಕೆ, ಹರ್ಷ. ವರ್ಷಿಣಿ ಅಲ್ಲ, ಎರಡು ಒಂದ್ ಅಡ್ವರ್ಟೈಸ್ಮೆಂಟ್ ಕೇಳ್ಕೊಂಬರೋಣ. ಹರ್ಷಿಣಿ, ವರ್ಷಿಣಿ, ಓಕೆ, ಲೈನ್ ಅಲ್ಲೇ ಇರಪ್ಪ. ಕೋಪ ಮಾಡ್ಕೋಬೇಡಪ್ಪ, ಭಾರತ ಸರ್ಕಾರದಿಂದ ಎಲ್ಲಾ ಟಿವಿ ರೋಗಿಗಳಿಗೆ ನಿಕ್ಷಯ ಪೋಷಣ್ ಯೋಜನೆ ಅಡಿಯಲ್ಲಿ ತಿಂಗಳಿಗೆ 500 ರೂಪಾಯಿಗಳನ್ನ ಅವರವರ ಬ್ಯಾಂಕ್ ಅಕೌಂಟ್ಗೆ ಚಿಕಿತ್ಸೆ ಮುಗಿಯೋ ತನಕ ಹಾಕ್ತಾರೆ. 500 ರೂಪಾಯಿ ತಗೊಂಡು ನಾನೇನ್ ಮಾಡ್ಲಿ ಅದನ್ನ? ಅದರಿಂದ ನೀನು ಕಾಳು, ಮೊಟ್ಟೆ, ಹಾಲು, ತರಕಾರಿ, ಪೌಷ್ಟಿಕ ಆಹಾರವನ್ನ ಸೇವಿಸೋದ್ರಿಂದ ಟಿಬಿ ರೋಗದಿಂದ ಬೇಗ ಗುಣವಾಗ್ತೀಯಾ. ಹಾಗಾದ್ರೆ ಸರಿ. ಟಿಬಿ ಚಿಕಿತ್ಸೆಯ ಸಂದರ್ಭದಲ್ಲಿ ಪೌಷ್ಟಿಕ ಆಹಾರ ಸೇವನೆ ಅತಿ ಮುಖ್ಯ. ನಿಕ್ಷಯ ಪೋಷಣ್ ಯೋಜನೆಯ ಹಣವನ್ನು ಪೌಷ್ಟಿಕ ಆಹಾರಕ್ಕೆ ವಿನಿಯೋಗಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಹಲೋ ವರ್ಷಿಣಿ. ಹಲೋ. ಹಾ, ಈಗ ಕ್ವೆಶನ್ ಕೇಳಲೇನಪ್ಪ? ಈ ಹಿಂದೆ ಶ್ರೀನಿವಾಸ್ ಸರ್ ಅದಕ್ಕೆ ಆನ್ಸರ್ ಮಾಡ್ಲಿಲ್ಲ. 8 ಇಂದು ಸ್ವಲ್ಪ ದೊಡ್ಡದಿದೆ, ಎಲ್ಲ ಲಾಸ್ಟ್ ಕೇಳಗರಿಗೆ ಯಾರಿಗಾದ್ರೂ ಕೇಳ್ತೀನಿ. ಇನ್ನೊಂದು ಕೇಳಿದೆ ಅಲ್ವಾ, ಹೇಳ್ತೀರಾ? ವೆರಿ ಗುಡ್, ಹೇಳಿ ವರ್ಷಿಣಿ. ಮೊದಲು 888 ಬರೀಬೇಕು. ವೆರಿ ಗುಡ್. ಆಮೇಲೆ 88. ವೆರಿ ಗುಡ್. ಆಮೇಲೆ 83 ಟೈಮ್ಸ್ ಬರ್ದು ಸಪರೇಟ್ ಮಾಡಿದ್ರೆ 1000 ಸಿಗುತ್ತೆ. ವೆರಿ ಗುಡ್. 888 ಪ್ಲಸ್ 88 ಪ್ಲಸ್ 8 ಪ್ಲಸ್ 8 ಪ್ಲಸ್ 8. ಕರೆಕ್ಟ್ ಆಗಿ ಹೇಳಿ, ಒಂದು ಈಕ್ವೇಶನ್ ನ ಕರೆಕ್ಟ್ ಆಗಿ ಹೇಳಪ್ಪ, ವಿತ್ ಪ್ಲಸ್ ಸೈನ್ ಕೂಡ. ಇನ್ನೊಂದ್ಸಲ 888 ಪ್ಲಸ್. ವೆರಿ ಗುಡ್. 8 ಪ್ಲಸ್ 8 ಪ್ಲಸ್ 8 ಈಸ್ ಈಕ್ವಲ್ ಟು 1000. ಬೇರೆ ಯಾವ್ದಾದ್ರು ಕಾಂಬಿನೇಷನ್ ವರ್ಕ್ ಆದ್ರೆ ನಮ್ ಲಿಸ್ನರ್ಸ್ ಹೇಳಿ ನೆಕ್ಸ್ಟ್ ಟೈಮ್ ನನಗೂ ಕೂಡ. ಹೌದಲ್ವಾ, ನಾವು ಹೊಸದ್ ಕಲ್ತ್ಕೋಬಹುದು. ಈಗ ನಮ್ಮ ವರ್ಷಿಣಿ ಅವರಿಗೆ ಇನ್ನೊಂದು ಕ್ವೆಶನ್, ಶ್ರೀನಿವಾಸ್ ಸರ್ ಬಿಟ್ಟಿದ್ದು. ಒಂದ್ ಪೌಂಡ್ ಬಂಡೆಗಲ್ಲಿದೆ ವರ್ಷಿಣಿ, ಒಂದ್ ಪೌಂಡ್ ಹತ್ತಿ ಇದೆ ಕಾಟನ್, ಇದೆರಡರಲ್ಲಿ ಯಾವ್ದು ಭಾರ ಅಂತ ನಿನಗನ್ಸುತ್ತೆ? ಕಾಟನ್. ಒಂದ್ ಪೌಂಡ್ ಕಾಟನ್, ಒಂದ್ ಪೌಂಡ್ ಬಂಡೆಗಲ್ಲು, ಯಾವ್ದು ಭಾರ? ಹೇಳಪ್ಪ. ಬಂಡೆಕಲ್ಲು. ಬಂಡೆಗಲ್ಲಕಾರ, ಅಯ್ಯೋ ಭಾರ ಅಲ್ವಾ? ಅದನ್ನೇ ಶ್ರೀನಿವಾಸರು ಹೇಳಿದ್ರು, ಆದ್ರೂ ಇದು ತಪ್ಪಾಗಿದೆ. ಸರಿ ವರ್ಷಿಣಿ, ನೆಕ್ಸ್ಟ್ ಯಾರು ಫೋನ್ ಮಾಡಿದಾರೆ ನೋಡೋಣ, ಅವ್ರಿಗೆ ಕೇಳೋಣ ಈ ಕ್ವೆಶನ್. ಓಕೆ, ನಾಳೆ ಹೇಮಗುಟ್ಟಕ್ಕೂ ಫೋನ್ ಮಾಡೋಕೆ. ಥ್ಯಾಂಕ್ ಯು, ಬಾಯ್ ಬಾಯ್ ವರ್ಷಿಣಿ. ಹಲೋ, ಹಾಸನ ಆಕಾಶವಾಣಿ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಯಾರಿದು? ನಾನು ಪುತ್ತೂರಿನಿಂದ ಸರಸ್ವತಿ. ಸರಸ್ವತಿ ಅವರೇ, ಕ್ವೆಶನ್ ಗೆ ಆನ್ಸರ್ ಗೊತ್ತಾಯ್ತಾ ನಿಮ್ಗೆ? ಎಂತ ಮೇಡಮ್? ಎಂತ ಮೇಡಮ್, ಒನ್ ಪೌಂಡ್ ಬಂಡೆಗಲ್ ಜಾಸ್ತಿ ತೂಕ ಇರುತ್ತಾ, ಒನ್ ಪೌಂಡ್ ಹತ್ತಿ ಜಾಸ್ತಿ ತೂಕ ಇರುತ್ತಾ ಅಂತ ಹೇಳ್ಬೇಕು. ಹತ್ತಿ ತೂಕ ಜಾಸ್ತಿ ಇರುತ್ತೆ, ಆದ್ರೆ ನಿಮ್ಮ ಉತ್ತರ ಕೂಡ ತಪ್ಪಾಗಿದೆ. ಇದನ್ನ ನೀವು ಬೇರೆ ತರ ಯೋಚನೆ ಮಾಡ್ತಾ ಇಲ್ಲ. ಹಲೋ, ಹಲೋ, ಹಾಸನ ಆಕಾಶವಾಣಿ. ಹಲೋ ಮಿಸ್ಟರ್ ಆಟಮ್ ಬಾಂಬ್, ವೇರ್ ಆರ್ ಯು, ಹವರ್ ಯು? ಚೆನ್ನಾಗಿದ್ರೆ ಮೇಡಮ್? ನಾವು ಸೂಪರ್ ಆಗಿದೀವಿ, ನೀವ್ ಹೇಗಿದ್ರೆ ಸರ್? ನೀವು ಚೆನ್ನಾಗಿರ್ಬೇಕು. ನಿಮ್ ಆಕಾಶ ಮಾಡಿ ಕಲಾವಿದರಿಗೆಲ್ಲ ನನ್ನ ನಮಸ್ಕಾರಗಳು. ನೀವು ತುಂಬಾ ಚೆನ್ನಾಗಿರ್ಬೇಕು, ನಿಮ್ಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ಅಲ್ಲ, ನೀವು ಕೇಳಿದ ಪ್ರಶ್ನೆ ಉತ್ತರ, ಒಂದ್ ಕೆಜಿ ಹಸಿ ಒಂದ್ ಕೆಜಿ ಬಂಡೆ ಯಾವ ತೂಕ ಕೇಳಿದ್ರಲ್ಲ ಈಜಿ ಗೊತ್ತ ಅನ್ನೋದು. ಅದೇ ನೋಡಿ ಕುಮಾರ ಕೊಡ್ರೆ, ಇವ್ರಿಗೆ ಗೊತ್ತಾಗಿಲ್ಲ ಪಾಪ, ಟೆನ್ಷನ್ ಅಲ್ಲಿ. ಎರಡು ಒಂದೇ ತೂಕ ಅಲ್ವಾ ಮೇಡಮ್? ಒನ್ ಪೌಂಡ್ ಹತ್ತಿ, ಒನ್ ಪೌಂಡ್ ಬಂಡೆಗಳು, ಎರಡು ಒಂದೇ ತೂಕ ತಾನೆ, ಎರಡು ಈಕ್ವಲ್. ಈಕ್ವಲ್ ಅಲ್ವಾ, ಸಮ ಪ್ರಮಾಣದ. ಪಾಪ ಟೆನ್ಷನ್ ಅಲ್ಲಿ ಗೊತ್ತಾಗಿಲ್ಲ ಕುಮಾರಗೌಡ್ರೆ, ನೀವ್ ಆಟಮ್ ಬಾಂಬ್ ತರ ಬ್ಲಾಸ್ಟ್ ಆಗ್ಬಿಡ್ತೀರಾ ಪಾಪ. ಅವರಿಗೆ ಗೊತ್ತಾಗ್ಬೇಕಲ್ಲ, ನಾವೆಲ್ಲ ಸಣ್ಣ ಪುಟ್ಟ ಬಿಜಲಿ ಪಟಾಕಿ. ನಾವು ಆಕಾಶವಾಡಿ ಕಲಾವಿದರಿಗೆ, ಆಕಾಶವಾಡಿ ಕಲಾವಿದರಿಗೆ ಈ ಜೂನಿಯರ್ ರಾಜ್ಕುಮಾರ್ ಮಾಡುವ ನಮಸ್ಕಾರಗಳು. ನಮಸ್ಕಾರಗಳು. ನಮಸ್ತೆ ಮೇಡಮ್, ಪಾಸ್ ಮಾಡಿ. ಸರಿ ಕುಮಾರಗೌಡ್ರೆ, ಥ್ಯಾಂಕ್ ಯು. ನಮಸ್ತೆ. ನಿಮ್ಮ ಆರೋಗ್ಯದ ಕಾಳಜಿಗೆ ಮನೆ ಬಾಗಿಲಿಗೆ ಬಂದಿದೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ. ಸಿದ್ಧ ಮಾಡಿಕೊಳ್ಳಿ ಎ.ಬಿ.ಎ.ಆರ್.ಕೆ ಕಾರ್ಡ್. ಮಲೇರಿಯಾ, ಡೆಂಗ್ಯೂ, ಚಿಕನ್ ಗುನಿಯಾದಂಥ ಸಾಂಕ್ರಾಮಿಕ ಕಾಯಿಲೆ, ಬಿ.ಪಿ., ಶುಗರ್, ಹೃದಯ, ಕಿಡ್ನಿ ಅಂತ ಅಸಾಂಕ್ರಾಮಿಕ ಕಾಯಿಲೆ ಜೊತೆಗೆ ಕಣ್ಣು ಹಲ್ಲು ಮನಸ್ಸಿನ ಕಾಯಿಲೆಗೂ ಪರಿಹಾರ ಸಿಗಲಿದೆ. ಮಕ್ಕಳಿಂದ ಹಿರಿಯರವರೆಗಿನ ಆರೋಗ್ಯದ ಕಾಳಜಿ ಮಾಡಲಿದೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ. ರಾಜ್ಯದಲ್ಲಿ ಈಗಾಗಲೇ 8729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ನಿಮ್ಮ ಸೇವೆಗೆ ಸಿದ್ಧವಾಗಿವೆ. ಇದರ ಪ್ರಯೋಜನ ಪಡೆದುಕೊಳ್ಳಿ, ಬನ್ನಿ, ಆರೋಗ್ಯಕರ ಕರ್ನಾಟಕ ಕಟ್ಟೋಣ, ದೇಶವನ್ನ ಮುನ್ನಡೆಸೋಣ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮಗು ಹುಟ್ಟಿದಾಗಿನಿಂದ 16 ವರ್ಷ ತುಂಬುವವರೆಗೆ ವಿವಿಧ ಹಂತಗಳಲ್ಲಿ ನೀಡುವ ಲಸಿಕೆಗಳು ಸಂಪೂರ್ಣ ಉಚಿತ. ಗರ್ಭಿಣಿಯರಿಗೆ ಟಿಡಿ ಲಸಿಕೆ, ಮಗು ಹುಟ್ಟಿದ ತಕ್ಷಣ ಬಿಸಿಜಿ, ಹೆಪಟೈಟಿಸ್ ಬಿ, ಪೋಲಿಯೋ ಹನಿ, ಒಂದೂವರೆ ಮತ್ತು ಮೂರುವರೆ ತಿಂಗಳಲ್ಲಿ ಇಂಜೆಕ್ಟಬಲ್ ಪೋಲಿಯೋ ವ್ಯಾಕ್ಸಿನ್, ಒಂದೂವರೆ ಎರಡೂವರೆ ಮೂರುವರೆ ತಿಂಗಳಲ್ಲಿ ರೋಟಾವೈರಸ್ ಪೋಲಿಯೋ ಲಸಿಕೆ, ಪೆಂಟಾವೆಲೆಂಟ್ ಲಸಿಕೆ, ಒಂದೂವರೆ ಮೂರುವರೆ ಮತ್ತು 9 ತಿಂಗಳಲ್ಲಿ ಮೂರು ವರಸೆ ಪಿಸಿಬಿ ಲಸಿಕೆ, 9 ತಿಂಗಳ ನಂತರ 1ನೇ ವರಸೆ ದಡಾರ ರುಬೆಲ್ಲಾ ಲಸಿಕೆ, 1ನೇ ವರಸೆ ಜೆಇ ಲಸಿಕೆ ಹಾಗೂ ವಿಟಮಿನ್ ಎ, ಒಂದೂವರೆ ವರ್ಷದಲ್ಲಿ 2ನೇ ವರಸೆ ದಡಾರ ರುಬೆಲ್ಲಾ ಲಸಿಕೆ, 2ನೇ ವರಸೆ ಜೆಇ ಲಸಿಕೆ, ಪೋಲಿಯೋ ಹನಿ ಬೂಸ್ಟರ್ ಹಾಗೂ ಡಿಪಿಟಿ ಬೂಸ್ಟರ್ ಒಂದು, 5 ವರ್ಷಕ್ಕೆ ಡಿಪಿಟಿ ಬೂಸ್ಟರ್ ಎರಡು, 10 ಮತ್ತು 16 ವರ್ಷಕ್ಕೆ ಟಿಡಿ ಲಸಿಕೆ ಹಾಕಲಾಗುವುದು. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಹಾಸನ ಆಕಾಶವಾಣಿ, ನಮಸ್ಕಾರ, ಲೈನ್ ಅಲ್ಲಿ ಇದ್ದೀರಾ, ಮಾತಾಡಿ. ಹಲೋ. ಹಲೋ, ಯಾರಿದು? ವಡಬಲಿಂದ ಯಶಸ್ವಿನಿ ಅಂತ. ಹಾಯ್ ಯಶು. ಹಾಯ್. ನಾನು ಯಶಸ್ವಿನಿ, ನೀನು ಯಶಸ್ವಿನಿ? ಸರಿ ಯಶು, ನಿನಗೊಂದು ಕ್ವೆಶನ್ ಕೇಳ. ಈಗ ಮೂರ್ ಜನ ರೋಡಲ್ಲಿ ಹೋಗ್ತಾ ಇರ್ತಾರೆ, ಯಾರ್ಯಾರು ಗೊತ್ತಾ? ಕುಳಿ, ಸಾರಿ, ಕೋಳಿ, ಸ್ಪೈಡರು, ಇರುವೆ, ಮತ್ ಇನ್ನೊಬ್ರು ಆಡ್ ಆಗ್ತಾರ ಅವ್ರ ಜೊತೆ ನಾಯಿ. ಓಕೆನಾ? ಯಾರ್ಯಾರು ಹೋಗ್ತಿದಾರೆ? ಕುರಿ, ಸ್ಪೈಡರ್, ಇರುವೆ, ನಾಯಿ. ಓಕೆ, ರೋಡಲ್ಲಿ ಹೋಗ್ತಾ ಇರ್ಬೇಕಿದ್ರೆ ಕೋಳಿಗೆ 10 ರೂಪಾಯಿ ಸಿಗುತ್ತೆ, ಸ್ಪೈಡರ್ಗೆ 40 ರೂಪಾಯಿ ಸಿಗುತ್ತೆ, ಇರುವೆಗೆ 30 ರೂಪಾಯಿ ಸಿಗುತ್ತೆ. ಹಾಗಾದ್ರೆ ಉಳಿದಿದ್ ಯಾರು ಹೇಳು? ದುಡ್ಡು ಸಿಗ್ಬೇಕಾಗಿರೋದು. ನಾಯಿಗೆ ಎಷ್ಟು ರೂಪಾಯಿ ಸಿಗುತ್ತೆ ಅಂತ ನೀನ್ ನಂಗೆ ಹೇಳ್ಬೇಕೀಗ. ಸ್ಪೈಡರಿಗೆ ಕನ್ನಡದಲ್ಲಿ ಏನಂತಾರೆ ಯಶು? ಯಶು ಅವರೇ ಲೈನ್ ಅಲ್ಲಿ ಇದ್ದೀರಾ? ಸ್ಪೈಡರಿಗೆ ಕನ್ನಡದಲ್ಲಿ ಏನ್ ಹೇಳ್ತಾರೆ? ಓಕೆ ಓಕೆ, ಸ್ಪೈಡರ್ ಗೊತ್ತಾಯ್ತಲ್ವಾ ಒಟ್ನಲ್ಲಿ? ಸರಿ, ಕೋಳಿ 10 ರೂಪಾಯಿ ಸಿಗುತ್ತೆ, ಸ್ಪೈಡರ್ಗೆ 40 ರೂಪಾಯಿ ಸಿಗುತ್ತೆ, ಇರುವೆಗೆ 30 ರೂಪಾಯಿ ಸಿಗುತ್ತೆ. ಹಂಗಾದ್ರೆ ನಾಯಿಗೆ ಎಷ್ಟು ಸಿಗುತ್ತೆ ಅಂತ ಯೋಚನೆ ಮಾಡ್ಬೇಕು. 20 ರೂಪಾಯಿ. 20 ರೂಪಾಯಿ? ಹೇಗೆ 10 20 30 40 ಅಂತ ಅಲ್ವಾ? 10 30 ಹೇಳ್ದೆ, 40 ಹೇಳ್ದೆ, 20 ಹೇಳಲಿಲ್ಲ. ಸೊ ನಾಯಿಗೆ 20 ರೂಪಾಯಿ ಸಿಗುತ್ತೆ ಅಂತ ನೀನು. ಆದ್ರೆ ಒಂದ್ ಲಾಜಿಕ್ ಇದೆ ಯಶೋ, ಏನಂತಂದ್ರೆ ಕೋಳಿಗೆ ಎಷ್ಟು ಕಾಲಿರುತ್ತೆ? ಕೋಳಿಗೆ ಎರಡ್ ಕಾಲಿರುತ್ತಲ್ವಾ, ಸೊ ಒಂದ್ ಕಾಲಿಗೆ 5 ರೂಪಾಯಿ, ಇನ್ನೊಂದ್ ಕಾಲಿಗೆ 5 ರೂಪಾಯಿ, ಸೊ ಟೋಟಲ್ ಎಷ್ಟ್ ರೂಪಾಯಿ ಆಯ್ತು? 10 ರೂಪಾಯಿ. ಸ್ಪೈಡರ್ಗೆ ಎಷ್ಟ್ ಕಾಲಿರುತ್ತೆ? ಸ್ಪೈಡರ್ಮ್ಯಾನ್ ಎಷ್ಟ್ ಕಾಲಿರುತ್ತೆ? ಗೋಡೆ ಮೇಲೆಲ್ಲ ಇರ್ತಾರಲ್ಲ, 8 ಕಾಲಿರುತ್ತೆ ಅವನಿಗೆ. ಸೊ ಒಂದೊಂದು ಕಾಲಿಗೂ 5-5 ರೂಪಾಯಿ ಅಂದ್ರೆ 8 ಇಲ್ಲಿ 40 ರೂಪಾಯಿ ಸಿಕ್ತು ಸ್ಪೈಡರ್ಗೆ. ಇರುವೆಗೆ ಎಷ್ಟ್ ಕಾಲಿರುತ್ತೆ? 6 ಕಾಲ್ಗಳಿರುತ್ತೆ. ನೋಡ್ಬೇಕು ಇವತ್ತೆಲ್ಲ ನೀನು ಎಲ್ಲ ಅದನ್ನು ಎಷ್ಟೆಷ್ಟ್ ಕಾಲಿದೆ ಅಂತ. ಓಕೆ, ಇರುವೆಗೆ 6 ಕಾಲಿರುತ್ತೆ, ಒಂದ್ ಕಾಲಿಗೆ 5 ರೂಪಾಯಿ ಅಂದ್ರೆ 30 ರೂಪಾಯಿ ಆಗುತ್ತೆ. ನಾಯಿಗೆ ಎಷ್ಟ್ ಕಾಲಿರುತ್ತೆ? 4. ಹೌದಾ, ಎಷ್ಟಿರುತ್ತೆ ಅದಕ್ಕೆ ಹಂಗಿದ್ರೆ? 40 ರೂಪಾಯಿ. ನಾಲ್ಕೈದ್ಲಿ 20 ರೂಪಾಯಿ ಸಿಗುತ್ತೆ. ಏನ್ ನೀನು? ಸರಿ ಯಶು, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ. 6 ಗಂಟೆ ಆಯ್ತು. ಬಾಯ್ ಬಾಯ್. ಇದುವರೆಗೂ ಹಾಸನ ಆಕಾಶವಾಣಿ FM ಕೇಂದ್ರದಿಂದ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಮೋಜು ಮಾಡ್ತಾ ಗಣಿತವನ್ನ ನೋಡಿದ್ವಿ ಕೇಳಿದ್ರೆ. ಈಗ ಕೇಳಿ ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಮೂಡಿ ಬರಲಿರುವ ಕಾರ್ಯಕ್ರಮಗಳ ವಿವರಣೆಯನ್ನು. ಇನ್ನು ಮುಂದೆ 6:10 ಗಾನಾಂತರಂಗ, 6:51 ಕಿಸಾನ್ ವಾಣಿ ಕೃಷಿರಂಗ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಇದರಲ್ಲಿ ಪಪ್ಪಾಯ ಬೆಳೆಯ ಸಮಗ್ರ ಬೇಸಾಯ ಕ್ರಮಗಳು, ಈ ಕುರಿತು ಹಾಸನ ತಾಲೂಕು ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಬಿಆರ್ ಅರುಣ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನ ಸಂದರ್ಶಿಸಲಿದ್ದಾರೆ ಅರಕಲಗೂಡು ವಿ ಮಧುಸೂದನ್ ಅವರು. 7:21 ಹಾಗೆ 8 ಗಂಟೆಗೆ ಸರಿಯಾಗಿ ಕನ್ನಡ ಚಿತ್ರಗೀತೆಗಳು ಪ್ರಸಾರ ಆಗುತ್ತೆ. 7:45 ಬೆಂಗಳೂರು ಕೇಂದ್ರದಿಂದ ಸಮಾಚಾರ ದರ್ಶನ, 8:15 ದೆಹಲಿ ಕೇಂದ್ರದಿಂದ ದಿಸ್ ವೀಕ್ ಇನ್ ಪಾರ್ಲಿಮೆಂಟ್, 8:30 ಹಾಗೆ 9:15 ಮತ್ತೆ ಕನ್ನಡ ಚಿತ್ರಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀವಿ. 9:30 ಸರಿಯಾಗಿ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರ